ವಿದ್ಯಾ ಮನೋಹರ ಉಪಾಧ್ಯ ಇವರ ಪ್ರವಾಸ ಕಥನ ಒಡಿಶಾದ ಒಡಲೊಳಗೆ, ಅಧ್ಯಾಯ 8, ಗಿರಿಸಮುಚ್ಚಯಗಳು. ರತ್ನಗಿರಿ, ಲಲಿತಗಿರಿ, ಉದಯಗಿರಿ, ಪುಷ್ಪಗಿರಿಗಳೆಂಬ ಗಿರಿ ಸಮುಚ್ಚಯಗಳು ಬೌದ್ಧರ ಪ್ರಾಬಲ್ಯವಿದ್ದ ಜಾಗಗಳು. ಹಿಂದೆ ಭಾರತಕ್ಕೆ ಭೇಟಿ ನೀಡಿದ್ದ ಚೀನೀ ಪ್ರವಾಸಿಗ ಹ್ಯೂಯನ್ ಸಾಂಗನ ವರದಿಯಲ್ಲೂ ನಮೂದಿಸಲ್ಪಟ್ಟ ಜಾಗಗಳೆಂದು ಹೇಳುತ್ತಾರೆ. ಬೌದ್ಧರ ಚೈತ್ಯಗ್ರಹಗಳು, ವಿಹಾರಗಳು ಮತ್ತು ಸ್ತೂಪಗಳ ಸಮುಚ್ಚಯಗಳು ಇಲ್ಲಿವೆ. ಇಲ್ಲಿ ಬುದ್ಧನ ಕೂದಲು, ಹಲ್ಲು, ಮೂಳೆ ಹೀಗೆ ಕೆಲವು ವಸ್ತುಗಳನ್ನು ಜೋಪಾನವಾಗಿಟ್ಟು ಹುಗಿದಿಟ್ಟ ಸ್ತೂಪಗಳಿವೆಯಂತೆ. ಈ ಸ್ತೂಪಗಳು ಮಣ್ಣಿನ ಇಟ್ಟಿಗೆಗಳಿಂದ ರಚಿತವಾದವು. ಉತ್ಖನನ ವೀರರಿಗೆ ಸ್ವರ್ಗವೆಂದೇ ಹೇಳಬಹುದಾದ ಜಾಗಗಳಿವು. ಎಷ್ಟೋ ವರ್ಷಗಳ ಕಾಲ ಬರೀ ಗುಡ್ಡ, ಮರ, ಕಾಡುಗಳೆಂದು ಪರಿಚಿತವಾಗಿದ್ದ ಜಾಗಗಳಲ್ಲಿ ಭೂಮಿಯನ್ನು ಅಗೆಯುತ್ತಾ ಹೋದಂತೆ ಆ ನೆಲದ ಅಡಿಯಲ್ಲಿದ್ದ 2000ಕ್ಕೂ ಹಿಂದಿನ ವರ್ಷಗಳ ಸತ್ಯ ಅಕ್ಷರಶಃ ಮೂರ್ತರೂಪವಾಗಿದ್ದನ್ನು ನೋಡಲು ನಾವಂತೂ ಉತ್ಸುಕರಾಗಿದ್ದೆವು. ಸುಮಾರು 2 ಗಂಟೆಗಳ ಪ್ರಯಾಣದ ಬಳಿಕ ರತ್ನಗಿರಿ ತಲುಪಿದೆವು. ವ್ಯಾನ್ ನಿಲ್ಲಿಸಿ ಟಿಕೆಟ್ ಖರೀದಿಸಿ ಪುಟ್ಟ ಬೆಟ್ಟವೊಂದನ್ನು ಏರಬೇಕು. ಇಲ್ಲಿನ ಗುಡ್ಡಗಳಲ್ಲಿ, ಹಸಿರು ಹುಲ್ಲುಗಾವಲುಗಳಲ್ಲಿ ದನ ಆಡುಗಳು ಸ್ವಚ್ಛಂದವಾಗಿ ಮೇಯುತ್ತಿದ್ದವು. ಅವು ಎಷ್ಟು ಚೆನ್ನಾಗಿ ಮೇಯುತ್ತಿದ್ದವೆಂದರೆ ಯಾರೋ ಹುಲ್ಲು ಕತ್ತರಿಸುವ ಮೆಷಿನಿನಿಂದ ಉದ್ಯಾನವನದ ಹುಲ್ಲನ್ನು ಒಂದೇ ಹದಕ್ಕೆ ಕತ್ತರಿಸಿದಂತೆ ಕಾಣುತ್ತಿತ್ತು. ಈ ಗುಡ್ಡದ ದಾರಿಯುದ್ದಕ್ಕೂ ಬೌದ್ಧ ವಿಗ್ರಹಗಳು, ಸಣ್ಣ ಸಣ್ಣ ಸ್ತೂಪಗಳಂತಹ ರಚನೆಗಳನ್ನು ಕಾಣಬಹುದು. ಗುಡ್ಡದ ತುದಿಯಲ್ಲಿ ಕ್ರಿಸ್ತಪೂರ್ವ 2ನೇ ಶತಮಾನದ ಬೃಹತ್ ಮಂದಿರದ ಭಾಗಗಳು ಕಾಣಸಿಗುತ್ತವೆ. ಬುದ್ಧನ ಭಾರೀ ಪ್ರಮಾಣದ ವಿಗ್ರಹವಿದೆ. ಒಟ್ಟೂ ಜಾಗದಲ್ಲಿ ಎಲ್ಲೆಂದರಲ್ಲಿ ಬುದ್ಧನ ವಿಗ್ರಹಗಳು. ಆ ಮಂದಿರದ ದ್ವಾರಕ್ಕೆ ಅತ್ಯಾಕರ್ಷಕ ಹಸಿರು ಕಲ್ಲಿನ ಬಳಕೆಯಾಗಿದ್ದು ಸುಂದರ ಕೆತ್ತನೆಗಳಿವೆ. ದೊಡ್ಡ ಅಂಗಳದಂತಹ ಪ್ರದೇಶವಿದೆ. ಇವನ್ನೆಲ್ಲ ನೋಡುತ್ತಾ ಹೊರಬಂದು ಆ ಗುಡ್ಡದಲ್ಲಿ ಸ್ವಲ್ಪ ಅಡ್ಡಾಡುತ್ತಿದ್ದೆವು. ಕಾಲಿಗೆ ಏನೋ ಕಲ್ಲು ಎಡವಿದಂತಾಗಿ ನೋಡಿದರೆ ಗುಂಗುರು ಕೂದಲಿನ ಕಲ್ಲು. ಬಹುಶಃ ಬುದ್ಧನ ಮೂರ್ತಿ ಬಿದ್ದಿರಬೇಕು. ಆಚೀಚೆ ನೋಡಿದರೆ ಹಲವಾರು ಕಡೆ ಅಂತಹ ವಿಗ್ರಹಗಳಿರಬಹುದೆಂದೆನಿಸುತ್ತಿತ್ತು. ಈ ಕೌತುಕವನ್ನು ಹೇಳಲು ಒಬ್ಬರನ್ನೊಬ್ಬರು ಕರೆದು, ಇಲ್ಲಿ ನೋಡಿ ಬುದ್ಧ, ಅಲ್ಲಿ ನೋಡಿ ಬುದ್ಧ, ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂದು ಕೂಗುತ್ತಿದ್ದೆವು. ಅಷ್ಟರಲ್ಲಿ ನೀವು ಕನ್ನಡಿಗರ ಪ್ರಶ್ನೆ ಬಂದ ಕಡೆ ತಿರುಗಿ ನೋಡಿದೆ. ಒಬ್ಬ 60-65 ಬೆಂಗಳೂರಿನ ಹಿರಿಯರು, ಸಂಸಾರ ಸಮೇತ ಪ್ರವಾಸಕ್ಕೆ ಬಂದವರು. ಪರಸ್ಪರ ಪರಿಚಯ ಮಾಡಿಕೊಂಡು ಸ್ವಲ್ಪ ಪಟ್ಟಾಂಗ ನಡೆಸಿದೆವು. ನಾವು ಹಿಂದಿನ ದಿನ ರಾಮಚಂಡಿ ದೇವಸ್ಥಾನದಲ್ಲಿ ನೋಡಿದ್ದವರೇ. ತಮ್ಮ ಹೆಂಡತಿ, 2 ಮಗಳಂದಿರು, ಒಬ್ಬಾಕೆ ಆಸ್ಟ್ರೇಲಿಯಾ, ಮತ್ತೊಬ್ಬಾಕೆ ಕೆನಡಾದಲ್ಲಿರುವವರು. ಅವರ ಮಕ್ಕಳು, ಅಳಿಯಂದಿರು, ಹೀಗೆ 1 ವ್ಯಾನ್ ಜನ ಬಂದಿದ್ದರು. ಇವರುಗಳ ಜೊತೆ ಈ ಪರಂಪರಾ ತಾಣಗಳನ್ನು ನೋಡಲು ಬಂದದ್ದು ತುಂಬ ಅರ್ಥಪೂರ್ಣವಾಗಿದೆ ಎಂದು, ತಾವು ಭುವನೇಶ್ವರ ಮತ್ತು ಅದರ ಸುತ್ತಲಿನ ಜಾಗಗಳನ್ನು ಆಯ್ಕೆ ಮಾಡಿಕೊಂಡದ್ದು ಬಹಳ ಉತ್ತಮ ನಿರ್ಧಾರವೆಂದು ಅನಿಸುತ್ತಿದೆ ಎಂದು ಹೇಳಿ ಖುಷಿಪಟ್ಟರು. ನಮ್ಮ ಸಂಸ್ಕೃತಿ, ಪರಂಪರೆ, ವಾಸ್ತು, ಶಿಲ್ಪ ಎಲ್ಲ ಎಷ್ಟು ಭವ್ಯವಾದುದು ಎಂದು ಭಾವಪೂರಿತರಾದರು. ಅವರು ಹಿಂದಿನ ದಿನ ದೇವಸ್ಥಾನದಲ್ಲಿ ತಮ್ಮ ಮೊಮ್ಮಕ್ಕಳನ್ನು ದೇವರಿದ್ರು ಸಾಷ್ಟಾಂಗ ನಮಸ್ಕಾರ ಮಾಡಿಸಲು ಪ್ರಯಾಸ ಪಡುತ್ತಿದ್ದುದು ನೆನಪಾಯಿತು. ಕಾಲಿನ ಶೂಗಳನ್ನು ಕಳಚಿ ಬರಿಗಾಲಲ್ಲಿ ನಡೆಯಲು ಒಪ್ಪದ ಆ ಪುಟ್ಟ ಮಕ್ಕಳು ಎಷ್ಟೋ ಜನ, ದನ, ನಾಯಿಗಳು ಓಡಾಡಿದ, ಎಲ್ಲರ ಪಾದ ಧೂಳಿನಿಂದ ತುಂಬಿದ್ದ ಆ ಭೂಮಿಯನ್ನು ತಾಯಿ ಎಂದು ಪರಿಗಣಿಸಿ, ಎಲ್ಲವೂ ನಿನ್ನ ಸೃಷ್ಟಿಯ ಅದ್ಭುತವೆಂದು ಸ್ವೀಕರಿಸಿ ಶರಣಾಗತಿಯ ಭಾವ ನೆಲೆ ನಿಲ್ಲಲು, ಈ ಮಣ್ಣನ್ನು ಒಪ್ಪಿ ಅಪ್ಪಿ ಪವಿತ್ರವೆಂದು ಹಣೆಗೆ ಹಚ್ಚಿಕೊಳ್ಳಲಿ ಕುಂಟೆ ಎಂದು ಯೋಚಿಸುತ್ತಿದ್ದೆ. ಆವಾಗಲೇ ಅಂದುಕೊಂಡಿದ್ದೆ, ಇವು ಈ ಮಣ್ಣಿನಲ್ಲಿ ಬೆಳೆಯುವ ಮಕ್ಕಳಲ್ಲವೆಂದು. ಆದರೂ ಆ ಹಿರಿಯರಿಗೆ ಎಲ್ಲವನ್ನೂ ಮೊಮ್ಮಕ್ಕಳಿಗೆ ತೋರಿಸುವ ಆಸೆ, ಕಲಿಸುವ ಆಸೆ. ಇನ್ನುಳಿದ ತಮ್ಮ ಜೀವಿತದ ಅವಧಿಯಲ್ಲಾದರೂ ಎಲ್ಲವನ್ನೂ ಧಾರೆ ಎರೆಯಬೇಕೆಂಬ, ದಾಟಿಸಬೇಕೆಂಬ ಆಸೆಯಿಂದ ತಮ್ಮ ಇಳಿ ವಯಸ್ಸನ್ನು ಮರೆತು ಮೊಮ್ಮಕ್ಕಳನ್ನು ಎತ್ತಿ ಹೊತ್ತು ಓಡುತ್ತಿದ್ದರು. ಅತ್ತ ಅಪ್ಪನೂ ಸರಿ, ಇತ್ತ ಮಕ್ಕಳೂ ಸರಿ ಎಂಬ ಗೊಂದಲದಲ್ಲಿ ಅವರ ಹಿಂದಿನಿಂದ ಏದುಸಿರು ಬಿಡುತ್ತಾ ಓಡುತ್ತಿದ್ದ ಅವರ ಮಗಳಂದಿರು, ಅಳಿಯಂದಿರು. ಓಡಲು ಬಿಡಿ, ನಡೆಯಲೂ ಸಾಧ್ಯವೇ ಇಲ್ಲವೆಂದು ವ್ಯಾನಿನಲ್ಲೇ ಕೂತು ಕಾಯುತ್ತಾ ಅವರಿಂದ ಪಡೆವ ವೀಕ್ಷಣಾ ವಿವರಣೆಯಲ್ಲೇ ಖುಷಿ ಕಾಣುವ ಮೊಣಗಂಟು ನೋವಿನ ಅವರ ಹೆಂಡತಿ, ಎಲ್ಲವೂ ನನಗೆ ಮನೆ ಮನೆಯ ಕಥೆಯಂತೆ ಅನಿಸುತ್ತಿತ್ತು. ಹೀಗೆ ಯೋಚಿಸುತ್ತಾ ವಾಪಸು ಹೊರಟ ನಮ್ಮನ್ನು ಅಲ್ಲೇ ಮುಂದೆ ಹೋಗಿ ಮಹಾಕಾಲನಿದ್ದಾನೆ ಎಂದು ಹಿಂದಿಯಲ್ಲಿ ಯಾರೋ ಕೂಗಿ ಹೇಳಿದರು. ಅಲ್ಲಿಯ ಕಾವಲುಗಾರ ನಾವು ಆಸಕ್ತಿಯಿಂದ ಎಲ್ಲವನ್ನೂ ನೋಡುತ್ತಿದ್ದ ಕಾರಣ ಇನ್ನೂ ಮುಂದೆ ಹೋಗಿ ಎಂದು ಸೂಚಿಸಿದ. ನೋಡಿ, ಆ ಮಹಾಕಾಲ ಇಲ್ಲಿಯೇ ಸಿಕ್ಕಿದ್ದು. ಆದರೆ ಅವನ ಮೂರ್ತಿಯನ್ನು ಮಾತ್ರ ಇಲ್ಲಿಂದ ತೆಗೆದು ಅಲ್ಲಿ ದೂರದಲ್ಲಿ ಗುಡಿ ಕಟ್ಟಿ ಇಟ್ಟಿದ್ದಾರೆ, ನೋಡಿಕೊಂಡು ಬನ್ನಿ ಎಂದ. ಅವನ ನಿರ್ದೇಶನದಂತೆ ಮಹಾಕಾಲನನ್ನೂ ಅಲ್ಲಿಯೇ ಮೇಯುತ್ತಿದ್ದ ಬಸವನನ್ನು ನೋಡಿಕೊಂಡು ಬಂದೆವು. ಅದು ಯಾಕೆ ಮಹಾಕಾಲನನ್ನು ಎತ್ತಂಗಡಿ ಮಾಡಿದ್ದಾರೋ ಅರ್ಥವಾಗಲಿಲ್ಲ. ರತ್ನಗಿರಿಯಲ್ಲಿ ಪುರಾತತ್ವ ಇಲಾಖೆಯವರ ಮ್ಯೂಸಿಯಂ ಕೂಡ ಇದೆ. ಆದರೆ ಅಂದು ಶುಕ್ರವಾರ ರಜೆ ಇತ್ತು, ಹಾಗಾಗಿ ನೋಡಲಾಗಲಿಲ್ಲ. ರತ್ನಗಿರಿಯಲ್ಲಿದ್ದ ತೋಶಾಲಿ ಎಂಬ ಹೋಟೆಲಿನಲ್ಲಿ ಬಹಳ ರುಚಿಯಾದ ಒಡಿಶಾದ ಸಾಂಪ್ರದಾಯಿಕ ವ್ಯಂಜನಗಳಿಂದ ಕೂಡಿದ್ದ ಊಟವನ್ನು ಸವಿದೆವು. ಇನ್ನೂ ಕೆಲವು ಉತ್ಖನನ ಜಾಗಗಳಿದ್ದವು. ಎಲ್ಲವನ್ನು ನೋಡಲು ಸಮಯ ಸಾಲದು, ಹಾಗಾಗಿ ಉದಯಗಿರಿ ಮತ್ತು ಲಲಿತಗಿರಿಗಳಿಗೆ ಹೋದೆವು. ಉದಯಗಿರಿಯಲ್ಲಿ ಎರಡು ಕಡೆ ಬೌದ್ಧರ ವಿಹಾರಗಳಿವೆ. ಒಂದು ಕಡೆ ದೇವಾಲಯ, ಕಲ್ಲು ಕಟ್ಟಿದ್ದ ಬಾವಿ, ಬೆಟ್ಟದ ತುದಿಗೆ ಹೋಗಲು ಮಣ್ಣಿನ ಪಾವಟಿಕೆಗಳು, ಸ್ತೂಪಗಳು, ಧ್ಯಾನ ಮಂದಿರ ಮತ್ತು ವಾಸಕ್ಕಾಗಿ ನಿರ್ಮಿಸಿದ್ದ ತಂಪಾದ ಕೊಠಡಿಗಳು, ದೀಪವಿಡಲು ಮಾಡಿದ್ದ ಶೆಲ್ಫ್ಗಳು ಎಷ್ಟೋ ನೂರು ವರ್ಷಗಳ ಕಾಲ ಭೂಗರ್ಭದಲ್ಲಿದ್ದರೂ ಹಾಳಾಗದೆ ಹಾಗೇ ಇವೆ. ಇಲ್ಲಿ ಮಲಗಿರುವ ಬುದ್ಧನ ಬೃಹತ್ ವಿಗ್ರಹವನ್ನು ಕೆತ್ತಲು ಆರಂಭಿಸಿ ಹಾಗೇ ಬಿಟ್ಟದ್ದು ಕಾಣುತ್ತದೆ. ಇಲ್ಲಿನ ಕೊಠಡಿಗಳ ಒಳ ಹೋಗುವಾಗಲೇ ತಂಪು ತಂಪಾದ ಹವಾನಿಯಂತ್ರಿತ ಕೋಣೆಯ ಒಳಹೊಕ್ಕ ಹಾಗೆ ಅನಿಸುತ್ತದೆ. ಮುಂದುವರಿದ ಜನಾಂಗದ ಕಾಂಕ್ರೀಟ್ ಕಾಡುಗಳಲ್ಲಿ ಕಿಟಕಿ ಬಾಗಿಲು ಮುಚ್ಚಿ ಹವಾನಿಯಂತ್ರಕ ಒತ್ತಿ ಹಾಯಾಗುವ ಮನಸ್ಸಿಗೆ 2000 ವರ್ಷಗಳ ಹಿಂದಿನ ವಾಸ್ತುವಿಜ್ಞಾನದ ಗುಟ್ಟು ರಟ್ಟಾಗದೇ ಉಳಿದದ್ದು ಇಂದಿನ ದುರಂತವೆನಿಸಿತು. ಲಲಿತಗಿರಿಯಲ್ಲಿ ಒಂದು ಮಹಾಸ್ತೂಪವಿದ್ದು ಅದನ್ನು ಅಗೆದು ತೆಗೆದು ನೋಡಿದಾಗ ಒಂದು ಪೆಟ್ಟಿಗೆ, ಅದರ ಒಳಗೆ ಮೂರು ಪೆಟ್ಟಿಗೆಗಳು, ಅದರಲ್ಲೊಂದು ಚಿನ್ನದ್ದು, ಅದರೊಳಗೊಂದು ಮೂಳೆಯಂತಹ ವಸ್ತು ಲಭಿಸಿದ್ದು ಅದು ಬುದ್ಧನದ್ದೆಂದು ಹೇಳಲಾಗುತ್ತದೆ. ಈ ಬೆಲೆ ಬಾಳುವ ವಸ್ತುವನ್ನು ಭುವನೇಶ್ವರದ ಮ್ಯೂಸಿಯಂನಲ್ಲಿ ಸಂರಕ್ಷಿಸಿಟ್ಟಿದ್ದಾರಂತೆ. ನಮಗೆ ಲಲಿತಗಿರಿಯಲ್ಲಿ ನೋಡಲು ಸಿಗುವುದು ಈ ಪೆಟ್ಟಿಗೆಯ ಚಿತ್ರ ಮತ್ತು ಅಗೆದು ತೆಗೆದು ಪುನರ್ನಿರ್ಮಾಣ ಮಾಡಿದ ಮಹಾಸ್ತೂಪ. ಲಲಿತಗಿರಿಯಲ್ಲೂ ಮ್ಯೂಸಿಯಂ ಇದೆ. ಅಲ್ಲೇ ಆ ಪೆಟ್ಟಿಗೆಗಳ ಚಿತ್ರವಿತ್ತು. ಉಳಿದಂತೆ ಆ ಸಂಗ್ರಹಾಲಯದಲ್ಲಿ ಬುದ್ಧ, ಬುದ್ಧ, ಬುದ್ಧನ ವಿಗ್ರಹಗಳೇ, ಜತೆಗೆ ಅವಲೋಕಿತೇಶ್ವರ, ಹರಿತಿ, ಮೈತ್ರೇಯಿ, ಬೋಧಿಸತ್ವರ ವಿಗ್ರಹಗಳು. ಬೌದ್ಧ ಧರ್ಮದ ಸರಿಯಾದ ಪರಿಚಯವಿದ್ದರೆ ಹೆಚ್ಚು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಲಲಿತಗಿರಿಯಲ್ಲೇ ಪ್ರಾಚ್ಯ ಮತ್ತು ಪುರಾತತ್ವ ಇಲಾಖೆಯವರು ಒಂದು ಬೃಹತ್ ಗ್ರಂಥಾಲಯದ ನಿರ್ಮಾಣದಲ್ಲಿದ್ದಾರೆ. ಲಲಿತಗಿರಿಯಿಂದ ವಾಪಸ್ಸು ಬರುವಾಗ ಕಟಕ್ನಲ್ಲಿ ರಸಗುಲ್ಲಾಗಳಿಗೆ ಪ್ರಸಿದ್ಧವಾದ ಜಾಗ ಪಹಾಲಾ ಸಿಗುತ್ತದೆ. ಇಲ್ಲಿ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ರಸ್ತೆಯ ಎರಡೂ ಕಡೆ ಶೆಡ್ಗಳು ಕಾಣಸಿಗುತ್ತವೆ. ದೊಡ್ಡ ದೊಡ್ಡ ಅಲ್ಯೂಮಿನಿಯಂ ಬಾಣಲೆಗಳನ್ನು ಇಟ್ಟುಕೊಂಡು ಸೌದೆ ಒಲೆಗಳಲ್ಲಿ ರಸಗುಲ್ಲ ತಯಾರಿಸುವ ಬಾಣಸಿಗರು ಇದ್ದಾರೆ. ರಸಗುಲ್ಲಾದ ಬಗ್ಗೆ ಬಂಗಾಳಿಗಳಿಗೂ ಒರಿಯಾಗಳಿಗೂ ಎಂದೂ ಮುಗಿಯದ ಯುದ್ಧ. ಮೊತ್ತ ಮೊದಲಿಗೆ ರಸಗುಲ್ಲ ತಯಾರಿಸಿದ್ದು ಒರಿಯಾಗಳೆಂದು, ಬಂಗಾಳಿಗಳು ಅದನ್ನು ಕದ್ದು ತಮ್ಮದೆಂದು ಜಗತ್ಪ್ರಸಿದ್ಧಗೊಳಿಸಿದರೆಂದು ಕೆಲವರ ಅಂಬೋಣ. ರಸಗುಲ್ಲಾದ ಪ್ರಾದೇಶಿಕ ವಿಶೇಷತೆ ಎಂಬ ವಿಶ್ವಮಾನ್ಯ ಗುರುತಿಗಾಗಿ ಇಬ್ಬರೂ ಕೋರ್ಟಿನ ಮೆಟ್ಟಲು ಹತ್ತಿದ್ದಾರೆ. ವಿಚಿತ್ರವೆಂದರೆ ಈ ಎರಡೂ ಕಡೆಗಳಲ್ಲಿ ಸಿಗುವ ರಸಗುಲ್ಲ ಬೇರೆ ಬೇರೆ ಬಣ್ಣ, ರುಚಿ, ಹದವನ್ನು ಹೊಂದಿವೆ. ಬಂಗಾಳಿಗಳ ರಸಗುಲ್ಲ ಅಚ್ಚ ಬಿಳಿಯದ್ದು, ದೊಡ್ಡದು, ಕಚ್ಚಿ ತಿನ್ನುವಾಗ ರಬ್ಬರಿನ ಅನುಭವ ಕೊಡುವಂತಹದ್ದು ಆಗಿದ್ದರೆ, ಒರಿಯ ರಸಗುಲ್ಲ ಗಾತ್ರದಲ್ಲಿ ಸಣ್ಣದು, ತಿಳಿ ಹಳದಿ ಬಣ್ಣದ್ದು ಆಗಿದ್ದು ಬಾಯಿಯಲ್ಲಿ ಇಟ್ಟೊಡನೆ ಆಹಾ ಎನ್ನುತ್ತಾ ಅಲ್ಲೇ ಕರಗಿ ಹೋಗುವ ಮೃದುತ್ವವುಳ್ಳದ್ದೂ ಆಗಿದೆ. ಬಹುಶಃ ಈಗ ಪ್ರಾದೇಶಿಕ ಮಾನ್ಯತೆಯನ್ನು ಎರಡೂ ಕಡೆಗಳಿಗೆ ಕೊಟ್ಟಿರಬೇಕು. ಕೆಸಿದಾಸ್ ಸಂಸ್ಥೆಯ ಮೂಲಕ ವಿಶ್ವದಾದ್ಯಂತ ಪ್ರಚಾರವಾದದ್ದು ಬಂಗಾಳಿ ರಸಗುಲ್ಲ. ಒರಿಯ ರಸಗುಲ್ಲಕ್ಕೆ ಬಾಳಿಕೆಯ ಗುಣವಿಲ್ಲ, ಹಾಗಾಗಿ ಇದರ ತಾಜಾ ರುಚಿ ಸವಿಯಲು ಕಟಕದ ಬಾಗಿಲು ಕುಟ್ಟಬೇಕು. ನಮ್ಮ ರಸಗುಲ್ಲ ಆಸೆ ಈಡೇರಿಸಲು ಸಂತೋಷ ವ್ಯಾನನ್ನು ಹೆದ್ದಾರಿಯಿಂದ ಕೆಳಗಿಳಿಸಿ ಅವನಿಗೆ ಪರಿಚಯವಿರುವ ಅಂಗಡಿಗೆ ಕರೆದುಕೊಂಡು ಹೋದ. ಆ ದಿನವೆಲ್ಲ ಗಿರಿಗಳ ದರ್ಶನದಲ್ಲಿ ಏರಿಳಿದು ಕಾಲು ಸವೆಸಿ ಸುಸ್ತಾಗಿದ್ದೆವು. ತೋಶಾಲಿಯ ಮೃಷ್ಟಾನ್ನ ಭೋಜನವನ್ನು ವ್ಯಾನಿನ ಜಂಪು ನಿದ್ದೆಯಲ್ಲಿ ಅರಗಿಸಿಕೊಂಡು ಬಾಯಲ್ಲಿ ನೀರೂರಿಸುತ್ತಾ ಬಿಸಿ ಬಿಸಿ ರಸಗುಲ್ಲಗಳನ್ನು ಸವಿದೇ ಸವಿದೆವು. ಒಂದು ರಸಗುಲ್ಲಕ್ಕೆ ಕೇವಲ 5 ರೂಪಾಯಿಗಳು. ಇವ ಈ ರೇಟಿಗೆ ಕೊಟ್ಟರೆ ಊಟದ ಬದಲು ಇದನ್ನೇ ತಿನ್ನಬಹುದು ಎನ್ನುತ್ತಾ ಸ್ವಾದಭರಿತ ರಸಗುಲ್ಲಗಳನ್ನು ಸ್ವಾಹ ಮಾಡಿದೆವು. ರಸಗುಲ್ಲಗಳಲ್ಲದೆ ಹಾಲಿನಿಂದ ತಯಾರಿಸಿದ ಕೋವಾದಂತಹ ಇನ್ನಿತರ ಸಿಹಿ ತಿಂಡಿಗಳಿಗೂ ಪುರಿ ಮತ್ತು ಸುತ್ತಮುತ್ತಲಿನ ಜಾಗಗಳು ಪ್ರಸಿದ್ಧ. ಕಟಕ್ನಲ್ಲಿ ಬೆಳ್ಳಿಯ ಆಭರಣಗಳು ತುಂಬ ಸುಂದರವೂ ಉತ್ಕೃಷ್ಟವೂ ಆಗಿವೆ ಎನ್ನುವುದನ್ನು ಓದಿದ್ದೆ. ಬೆಳ್ಳಿ ಆಭರಣಗಳ ಬೀದಿಯ ಕಡೆಗೊಮ್ಮೆ ಕಣ್ಣು ಹಾಯಿಸಬೇಕೆಂಬ ಆಸೆ ಇತ್ತು. ಸಂತೋಷನಲ್ಲಿ, ಕಟಕ ಊರಿನೊಳಗೊಮ್ಮೆ ಕರ್ಕೊಂಡು ಹೋಗು ಮಾರಾಯ ಎಂದರೆ, ಅದು ತುಂಬ ಹಳೆಯ ಊರು, ರಸ್ತೆಗಳು ಕಿರಿದು, ಜನಸಂದಣಿಯೂ ಜಾಸ್ತಿ, ಈ ವ್ಯಾನಿನಲ್ಲಿ ಹೋಗುವುದು ಕಷ್ಟ ಎಂದ. ಇಲ್ಲಿಯ ಫಿಲಿಗ್ರಿ ಆಭರಣಗಳನ್ನು ಒಮ್ಮೆ ಕಣ್ಣಿಂದ ನೋಡಬೇಕಲ್ಲ ಎಂದೆ. ಅದಕ್ಕೇನಂತೆ, ಭುವನೇಶ್ವರದ ಪ್ರಸಿದ್ಧ ಮಳಿಗೆಗಳಲ್ಲೇ ಅವುಗಳು ಮಾರಾಟವಾಗುವುದು, ಅಲ್ಲಿಗೆ ಹೋಗೋಣವಂತೆ ಎಂದ. ಹೀಗೆ ಸೀದಾ ಭುವನೇಶ್ವರದ ಬೆಳ್ಳಿ ಅಂಗಡಿಗೆ ಬಂದೆವು. 3 ಅಂತಸ್ತುಗಳ ಬೃಹತ್ ಮಳಿಗೆ, ಕಾಲುಂಗುರದಿಂದ ಹಿಡಿದು ಒಡಿಸಿ ನೃತ್ಯಗಾರರು ಧರಿಸುವ ಆಭರಣಗಳವರೆಗೆ ಎಲ್ಲವೂ ಲಭ್ಯ. 100-200 ರೂಪಾಯಿಗಳಿಗೆ ಫಳಫಳ ಹೊಳೆಯುವ, ಮಧ್ಯದಲ್ಲಿ ಕಲ್ಲಿಟ್ಟು ಬೆಳ್ಳಿಯಲ್ಲಿ ಕಟ್ಟಿದ ಪುಟ ಪುಟ್ಟ ಆಕರ್ಷಕ ಕಿವಿಯೋಲೆಗಳಿದ್ದವು. 1,000 ರೂಪಾಯಿಗಳವರೆಗಿನ ಬೆಳ್ಳಿಯ ಸರಗಳೂ ಇದ್ದವು. ಆಭರಣವನ್ನು ತೂಗಿ ಅದರ ಕ್ರಯ ಹೇಳುತ್ತಿದ್ದರು. ಫಿಲಿಗ್ರಿ ಎಂಬ ಆಭರಣಗಳ ವಿಶೇಷತೆ ಎಂದರೆ, ಅವುಗಳನ್ನು ಅಕ್ಕಸಾಲಿಗರು ಬಹಳ ತೆಳುವಾಗಿ ಎಳೆದ ಬೆಳ್ಳಿಯ ಸರಿಗೆಗಳಿಂದ ಕೈಯಿಂದಲೇ ಮಾಡುತ್ತಾರೆ. ಮೆಷಿನ್ಗಳ ಬಳಕೆ ಇಲ್ಲ. ತುಂಬ ಸುಂದರವೂ ಕಲಾತ್ಮಕವೂ ಆದ ಆಭರಣಗಳಿವು. ಅಲ್ಲಿಂದ ಮುಂದೆ ಉತ್ಕಾಲಿಕ ಎಂಬ ಒಡಿಶಾ ಸರ್ಕಾರದ ಕೈಮಗ್ಗ ಕರಕುಶಲ ವಸ್ತುಗಳ ಮಾರಾಟ ಮಳಿಗೆಗೆ ಭೇಟಿ ಕೊಡಬೇಕೆಂದು ಆಸೆಪಟ್ಟೆವು. ಭುವನೇಶ್ವರದ ರಸ್ತೆಗಳಲ್ಲೂ ಸಾಕಷ್ಟು ವಾಹನ ದಟ್ಟಣೆ ಇದ್ದು ವ್ಯಾನಿಗಿಂತ ನಡಿಗೆಯ ಸುಲಭವೆಂದು ಮನೋಹರ್ ಅಭಿಪ್ರಾಯಪಟ್ಟರು. ಹೊಟ್ಟೆಯಲ್ಲಿದ್ದ ರಸಗುಲ್ಲ ಕೂಡ ಹುಂಗುಟ್ಟಿತು. ಆದರೆ ದಾರಿ ಹುಡುಕುವುದು ಹೇಗೆ? ಸಂತೋಷನನ್ನು ವ್ಯಾನನ್ನು ದೂರದಲ್ಲಿ ಒಂದೆಡೆ ತಂಗುದಾಣದಲ್ಲಿರಲು ಸೂಚಿಸಿದೆವು. ನಾವು 6 ಜನ ಮಹಿಳಾಮಣಿಗಳು ಬಟ್ಟೆ ವ್ಯಾಪಾರಕ್ಕೆ ಹೊರಟೆವೆಂದರೆ ಸಂತೋಷನಿಗೂ ಗೊತ್ತಿತ್ತು ತನಗೆ ಸಾಕಷ್ಟು ಸಮಯಾವಕಾಶವಿದೆ ಎಂದು. ಅವ ಎಲ್ಲಿಗೋ ಹೋದ. ಈಗ ಮನೋಹರ್ ಧೈರ್ಯದಿಂದ GPS ಹಾಕಿ ನಮಗೆ ಮಾರ್ಗದರ್ಶಿಯಾದರು. ಇಲ್ಲೇ ಇಲ್ಲೇ ಹತ್ತಿರ ಹತ್ತಿರ ಎನ್ನುತ್ತಾ ಪುಸಲಾಯಿಸುತ್ತಾ 2 ಕಿಲೋಮೀಟರ್ ನಡೆಸಿದರು. ಉತ್ಕಾಲಿಕದಲ್ಲಿ ಕನ್ನಡ ಗೊತ್ತಿದ್ದ ಮ್ಯಾನೇಜರ್ ನಮ್ಮನ್ನು ವ್ಯಾಪಾರಕ್ಕೆ ಹುರಿತುಂಬಿಸಿದ. ನಾವು ಅಲ್ಲಿದ್ದಾಗ ಬೆಂಗಳೂರಿನಿಂದ ಬಂದಿದ್ದ ಕನ್ನಡಿಗರೊಬ್ಬರು ಸಿಕ್ಕರು. ಅವರಿಗೆ ಒಡಿಶಾದ ಮಗ್ಗದ ಬಟ್ಟೆಗಳು ತುಂಬ ಇಷ್ಟವಂತೆ, ಹಗುರವೂ ಉತ್ತಮ ಗುಣಮಟ್ಟದವೂ ಆಗಿರುತ್ತವೆ ಎಂದರು. ಈಗ ಬೆಂಗಳೂರಿನಲ್ಲೂ ಸಿಗುತ್ತವೆ, ಆದರೆ ಇಲ್ಲಿರುವಷ್ಟು ವೈವಿಧ್ಯತೆಗಳು ಅಲ್ಲಿರುವುದಿಲ್ಲ ಎಂದರು. ಅಂಗಡಿ ಬಾಗಿಲು ಎಳೆಯುತ್ತೇವೆನ್ನುವಾಗ ಅಲ್ಲಿಂದ ಹೊರಬೀಳಲೇಬೇಕಾಯಿತು. ವಾಪಸ್ಸು ಬರುವಾಗ, ಸಂತೋಷ, ನಿಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ನಾನು ಬರಲಿಕ್ಕಾಗುವುದಿಲ್ಲ, ನಾಳೆಯಿಂದ ಬದಲಿ ವ್ಯವಸ್ಥೆ ಮಾಡಿದ್ದೇನೆ ಎಂದ. ಯಾಕೆ ಎಂದು ಕೇಳಿದ್ದಕ್ಕೆ, ಗಾಡಿಯಲ್ಲಿ ಏನೋ ತೊಂದರೆ ಇದೆ, ರಿಪೇರಿಗೆ ಹೋಗಬೇಕು ಎಂದ. ನಾವು ಅಂಗಡಿಯಲ್ಲಿದ್ದಾಗ ಏನೋ ಮಸಲತ್ತು ಮಾಡಿದ್ದಾನೆ, ಗರ್ಲ್ಫ್ರೆಂಡ್ ಜತೆಗೆ ತಿರುಗಾಟಕ್ಕೆ ಇರಬಹುದೇನೋ, ನಾಳೆ ಶನಿವಾರ, ಆಕೆಗೂ ರಜೆ ಅಂತ ಕಾಣ್ತದೆ ಎಂದು ಸಣ್ಣಗೆ ನಕ್ಕೆವು.